ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ತೆಗೆಸಿದ ಮಾತ್ರ ಅವಾಗ ಹಿಂದಿಯಲ್ಲೇ ಪಾಣೆ ಇದ್ಗಳು. ಹ್ಮ್ ಸರ್. ಸೊ ಹಂಗಾಗಿ ನಿಮ್ಮನ್ನ ಅಳವಂಡಿ ಅವ್ರ ಅಂತ ಕರೀತಾರೆ. ನಿಮ್ಮ ಮನೆ ಅಡ್ರೆಸ್? ಹೌದು ಸರ್, ಅಡ್ರೆಸ್ರು ಅಡ್ರೆಸ್ ಎರಡು ಅದಾಗಿರ್ತದೆ. ಸರಿ, ಕೊಟ್ಟರು ಬಸಪ್ಪರಿ, ಕೃಷಿ ನಿಮ್ಮ ಮುಖ್ಯ ವೃತ್ತಿ, ಜೀವನಾಧಾರ? ಜೀವನಾಧಾರ ಕೃಷಿ ಸರ್, ವ್ಯವಸಾಯ. ಎಷ್ಟು ಎಕರೆ ಭೂಮಿ ಇದೆ ನಮ್ಮದು? ಮೊದಲು ನಾವು ಅಣತಮ್ಮ ಇದ್ದಾಗ ಒಂದು 12 ಎಕರೆ ಇತ್ತು ಸರ್. 12 ಎಕರೆ ಆದ್ಮೇಲೆ ಡಿವೈಡ್ ಆದ್ಮೇಲೆ ನಮಗೆ ಟೋಟಲಿ ಒಂದು 4 ಎಕರೆ ಬಂದಿದ್ದು ಸರ್. ಡಿವೈಡ್ ಆದ್ಮೇಲೆ ನಿಮ್ಮ ಕುಟುಂಬಕ್ಕೆ 4 ಎಕರೆ ಬಂದಿದೆ. ಅದು ಮಳೆಯಾಶ್ರಿತ ಭೂಮಿಯ ಅಥವಾ ಹೇಗೆ? ನಮ್ಮದು ಮಳೆಯಾಶ್ರಿತ ಭೂಮಿ ಇದ್ದು ಸರ್, ತಿರುಗಿ ನೀರಾವರಿ ಕೂಡ ಮಾಡಿದ್ವಿ, ಮಾಡ್ಕೊಂಡಿದ್ವಿ, ಬೋರ್ ಹಾಕ್ಸಿದ್ರಿ? ಬೋರ್ ಹಾಕ್ಸಿದ್ರಿ. 4 ಎಕರೆ? 4 ಎಕರೆ ಒಂದೇ ಕಡೆ ಇದೆ? ಬೇರೆ ಇದ್ರ 2 ಎಕರೆ ಸರ್. 2 ಎಕರೆಗೆ? ಹ್ಞೂ ಸರ್. ಬೋರ್ ಹಾಕ್ಸಿದ್ರಿ? ಬೋರ್ ಹಾಕ್ಸಿ. ಒಂದೇ ಕಡೆ ಇದೆ ಭೂಮಿ? ಬೇರೆ ಬೇರೆ ಬೇರೆ ಬೇರೆ ಇದೆ ಸರ್. ಆ ಭೂಮಿನ ಬೇರೆ, ಎರೆ ಭೂಮಿ ಮಸಾರಿ ಭೂಮಿ. ಈಗ ಎರೆ ಭೂಮಿ ಮಸಾರಿ ಭೂಮಿ ಇವೆರಡರ ನಡುವೆ ಏನ್ ವ್ಯತ್ಯಾಸ ಇದೆ? ಎರೆ ಭೂಮಿಯಲ್ಲಿ ಮಳೆ ನೀರು ಕೊರತೆ ಇದ್ರು ಕೂಡ ಇಡತಕ್ಕಂತ ಚೈತನ್ಯ ಇರ್ತದೆ. ಮಸರಿಯಲ್ಲಿ ನೀರು ಇಡ್ತದ ಗಣನ ಭೂಮಿ ಒಣಗ್ತದೆ. ವ್ಯತ್ಯಾಸ? ಹೌದು. ಬೋರ್ ಹಾಕ್ಸಿದ್ರಿ? ಹ್ಞೂ ಸರ್. ಬೋರ್ ಹಾಕ್ಸಿ. ಈಗ ಏನೇನು ಬೆಳಿತೀರಿ ನೀವು? ನಾವೇನು ಸರ್, ಮೊದಲು ನೋಡಿ ಸರ್, ನಾವು ನಮ್ಮ ತಂದೆಯವರ ಕಾಲದಲ್ಲಿ ಒಂದು 8-10 ದೇಶಿ ಆಕಳುಗಳು, ಜವರಿ ಆಕಳು. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಆಕ್ಚುಲಿ ನಮ್ದು 65. 65 ವರ್ಷ ವಯಸ್ಸು. ಈಗ ನಿಮ್ಗೆ 2 ತಲೆಮಾರಿನ ಕೃಷಿಯ ಜ್ಞಾನ ಇರ್ತದೆ, ಅಂದ್ರೆ 3 ತಲೆಮಾರಿನ ಕೃಷಿಯ ಜ್ಞಾನ ಇರ್ಬೋದು ನಿಮ್ಮ ಜೊತೆಗೆ. 3 ತಲೆಮಾರು? ನಿಮ್ಮ ತಾತ? ತಾತನ ಒಂದ ಸರ್. ತಾತ ಅಪ್ಪ? ಅಪ್ಪಂದ ಅದೇ 2 ತಲೆಮಾರು. ನೀವು ನಿಮ್ ಸೇರಿ 3 ತಲೆಮಾರು, ಅಂದ್ರೆ 3 ತಲೆಮಾರಿನ ಅನುಭವ ಇದೆ ನಿಮ್ಗೆ, ನಿಮ್ ತಾತನವ್ರ ಕಾಲಕ್ಕೂ ಅಪ್ಪನವ್ರ ಕಾಲಕ್ಕೂ ಈಗ ನಿಮ್ ಕಾಲ. ಈ 3 ತಲೆಮಾರಿನ ಕೃಷಿಯ ಏನೇನು ಬದಲಾವಣೆಗಳಾಗಿದೆ ನಿಮ್ ತಾತನವರು ನಿಮ್ ತಂದೆಯವ್ರ ಕಾಲಘಟ್ಟಕ್ಕೆ ಹೇಗಿತ್ತು, ಈಗ ಹೇಗಿದೆ ಅಂತ? ಸರ್, ನಮ್ಮ ತಾತನವ್ರ ಕಾಲದಲ್ಲಿ ಭೂಮಿ ಸಾಕಷ್ಟು ಸರ್, ಕಷ್ಟಕಾಲ, ವಿಪರೀತ ಮಳೆ, ಜವಾರಿ ಬೀಜಗಳು ಸರ್, ಪ್ರತಿಯೊಂದು ಜವಾರಿ ಬೀಜ ಕೊಂಡು ಕಾಲ ಯಾವ ಬೀಜಗಳನ್ನು ಹೊರಗಡೆ ಹೊರಗಡೆ ತರ್ತಿದ್ರು ಸರ್, ಸುರಿಯವಳು ಇರ್ಬೋದು, ರಾಗಿ ಇರ್ಬೋದು, ನವಣಿ ಇರ್ಬೋದು, ಆರ್ಕೆ ಇರ್ಬೋದು, ಅಲಸಂದಿ ಇರ್ಬೋದು, ಉದ್ದು ಇರ್ಬೋದು, ನವಣಿ ಇರ್ಬೋದು. ನಾನು ನೋಡ್ತಕ್ಕಂಥ ಬೀಜಗಳು ನಮ್ಮ ತಾತನ ಕಾಲದಲ್ಲಿ ಹಾಕಿದ್ದು ಬೆಳೆಗಳು ವಿಪರೀತ ಮಳೆ, ಗೊಬ್ಬರ ಎಲ್ಲ ಏನಿಲ್ಲ, ಅವರು ಅನುಭವ ಇಲ್ಲ ಸರ್, ಯಾವುದು ಹಾಕಿದ್ರೆ ಹೆಂಗೆ ಬೆಳಿಬೇಕು ಹೆಂಗಿಲ್ಲ. ಬಿತ್ತಿದ್ದು ಬರೋದು ಹುಲ್ಲಾತ, ಆಳುಗಳು ಸಿಗ್ತಿದ್ದಲ್ಲ, ಹುಲ್ಲಾಗಿ ಬೆಳೆಗಳು ತಕ್ಕೊಳೋದು ಕಷ್ಟ ಇತ್ತು. ಸೂರ್ಯವಳ ಅಂತಂದಿರ್ತಿತ್ತು, ಅದು 4-5 ತಿಂಗಳು ಬೆಳೆಗಳು, ಅವನ್ನು ಕೊಯ್ದು ಗೂಡಾಕಿ ಹೊಲಗೊಳಗೆ ಇಟ್ಟು ಈ ಬ್ಯಾಸಿ ಟೈಮ್ನಲ್ಲಿ ಫೆಬ್ರವರಿ ಮಾರ್ಚಲ್ಲಿ ತಗೊಂಬಂದು ಕಣದಲ್ಲಿ ಹಾಕಿ ತೆನೆ ಮುರಿದು ಆಮೇಲೆ ಎಲ್ಲ ಅದೆಲ್ಲ ಉಳತ್ತಿರೋದು ಕಾಳುಗಳು. ಅಲ್ಲಿ ಎಕರೆಗೆ 2 ಚೆಲ್ ಬರ್ಬೋದು ಅಷ್ಟೇ. ಅರ್ತಕ್ಕಂಥ ಬಂದರು ಕೂಡ ಅಂತೆಲ್ಲ ಪೌಷ್ಟಿಕಾಂಶ, ಒಳ್ಳೆಯ ಪೌಷ್ಟಿಕಾಂಶ ಅದರಲ್ಲಿರ್ತಕ್ಕಂಥ ನಮ್ಮ ತಾತನವರು. ಹಂಗಾಗಿ 10 ಎಕರೆ ಹೊಲದಲ್ಲಿ 2 ಎಕರೆ ಮಾಡೋದಕ್ಕದ್ದಲ್ಲ, ವಿಪರೀತ ಸಿಳುಬು ಕಳ್ಳ ಎಲ್ಲ ನಾನು ನೋಡ್ಲಿಕ್ಕೆ, ಕಳೆ ಜಾಸ್ತಿ, ಕಳೆ ಜಾಸ್ತಿ, ಬೆಳೆಗಳು ಕೊಯ್ಕೊಳ್ಳೋದು ಕಷ್ಟ. ಅದಾದ್ಮೇಲೆ ನಮ್ಮ ತಂದೆಯ ಕಾಲದಲ್ಲಿ ಸ್ವಲ್ಪ ದನಗಳು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ತಿಪ್ಪಿಗೆ ಸೊಪ್ಪು ತಂದು ಹಾಕೋದು, ಅಲ್ಲದಲ್ಲಿ ಕಸ ತಂದು ಹಾಕೋದು, ಅಂತಂತವಾಗಿ ಬತ್ತಿ ಸೊಪ್ಪು ಇರ್ಬೋದು, ಮಣ್ಣು ಹಾಕೋದು, ಆಗ ಎಲ್ಲರ ಗುಂಡಿಗಳಲ್ಲಿ ಮಣ್ಣು ತಂದು ಹಾಕೋದು, ಈ ಟೈಪ್ ಗುಂಡಿಯಲ್ಲಿ ಮಾಡಿ ಮಾಡಿ ಅಂತಂತವಾಗಿ ಒಂದು ಎಕರೆಗೆ ಕನಿಷ್ಠ ಅಂದ್ರೆ ಒಂದು ಬಂಡಿಲ್ ಕಡಿತು, ಒಂದು 10 ಗಾಡಿ ಕೆಡದು. ಅವಾಗ ಹಾಕಿ ಅವಾಗ ಆ ಬೆಳೆ ಪದ್ಧತಿ ಒಳ್ಳೆ ಮಿಶ್ರ ಬೆಳೆ ಪದ್ಧತಿಗಳು. ಅವಾಗೆಲ್ಲ ನಮ್ಮ ತಂದೆ ಕಾಲದಾಗ ತಾತನ ಕಾಲದ ಮಿಶ್ರ ಬೆಳೆ ಪದ್ಧತಿ, ಯಾವುದು ಬೀಸಕೊಂಡಲ್ಲ ನಮ್ಮ ತಂದೆಯವರು ಆದರೂ ಬೀಸಕೊಂಡಲ್ಲ. ಈಗಲೂ ನೀವು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮುಂದುವರಿತಾ ಇದ್ದೀರಿ? ಪದ್ಧತಿಯಲ್ಲೇ ಮುಂದುವರಿ. ಏನು ವಿಶೇಷ ಇದರದು ಮಿಶ್ರ ಬೆಳೆ ಪದ್ಧತಿ? ಮಿಶ್ರ ಬೆಳೆ ಪದ್ಧತಿಯೊಳಗ ಒಂದು ಬೆಳೆ ಹೋದ್ರೆ ಇನ್ನೊಂದು ಹಿಡ್ಕಂತ. ನಾವು ಮುಖ್ಯ ಬೆಳೆ ಮೆಕ್ಕೆಜೋಳ ಇರ್ಬೋದು, ಅದು ಏನಾರು ಹೋಯ್ತು ಅಂದ್ರೆ ತೊಗರಿ ಹಿಡ್ಕಂತ, ನಮಗೆ ಮನೆ ಊಟಕ್ಕೂ ಉಪಯೋಗ ಆಗ್ತದೆ. ಆಮೇಲೆ ಅದ್ರೊಳಗ ಏನಾರ ಮಡಿಕೆ ಇರ್ಬೋದು, ಉಳ್ಳಿ ಇರ್ಬೋದು, ಅಕ್ಕಂತ ಅವು ಕೂಡ ಹಿಡ್ಕಂತ ಪದ್ಧತಿ. ಈ ಪದ್ಧತಿ ಒಳಗ ಅಂದ್ರೆ ಮಿಶ್ರ ಬೆಳೆ ಪದ್ಧತಿ ಇದ್ದಿದ್ದೆ ಮುಖ್ಯವಾಗಿ ಆಹಾರ ಭದ್ರತೆ, ಆಹಾರ ಭದ್ರತೆ ಪೌಷ್ಟಿಕಾಂಶವಾಗಿ ಇರ್ತದೆ. ನಾವು ಈಗ ಜೋಳ ಇರ್ಬೋದು ಅವೆಲ್ಲ ಮೇಲೆ ಇರ್ತಕ್ಕಂತ ಅರ್ಧಡಿಯಲ್ಲಿ ಕೊರತೆ ಇರ್ತಿರ್ತದೆ, ತೊಗರಿಯಲ್ಲಿ 2 ಅಡಿ ಆಳದಲ್ಲಿ ಭೂಮಿಗೆಲ್ಲಿ ಮೇಲೆ ತಂದು ಕೊಡ್ತದೆ ಪೌಷ್ಟಿಕಾಂಶ. ಆ ಪದ್ಧತಿ ಮೇಲೆ ಆ ಗಿಡಗಳಿಗೆ ಆಶ್ರಯ ಕೊಡ್ತದೆ. ಈಗ ಮಿಶ್ರ ಬೆಳೆಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ ನೀವು ಒಂದು ಸೀಸನ್ಗೆ? ಒಂದು ಸೀಸನ್ಗೆ ಮೆಕ್ಕೆಜೋಳ ಹಾಕ್ತೇನೆ ಸರ್, ಆಮೇಲೆ ತೊಗರಿ ಹಾಕ್ತೇನೆ ಸರ್, ಆಮೇಲೆ ಆ ಮೆಕ್ಕೆಜೋಳ ಆದ್ಮೇಲೆ ತೊಗರಿ ಒಳಗೆ ಈ ಹಸೆ ಕಡಲೆ ಹಾಕ್ತೇನೆ. ಓ, ಹಂಗೆ ಅದು. ಹ್ಞೂ ಸರ್. ಒಂದು ಕಟಾವು ಬರ್ತಿದ್ದಂಗೆ ಇನ್ನೆರಡು ಬೆಳೆಗಳು ಶುರುವಾಗಿರ್ತವೆ. ಹ್ಞೂ ಸರ್. ಅಂದ್ರೆ ರೈತರಿಗೆ ನಿರಂತರ ಕೆಲಸ ಇದ್ರು? ನಿರಂತರ ಸರ್, ಕನಿಷ್ಠ ಅಂದ್ರೆ 10 ತಿಂಗಳ ಕೆಲಸ ರೈತನ ಮಾತ್ರ. ನಾವು ಯಾವುದೇ ಆಗಲಿ ದೃಷ್ಟಿ ಕೋನ ಇಟ್ಕೊಂಡ ಮಾಡ್ಬೇಕು ಸರ್. ಯಾವ್ದು ಬೆಳೆ ಬರ್ತೈತೆ ಹಂಗ ಅಡ್ಡಾಡಿದ್ವಿ ಅಂದ್ರೆ ಈ ಗಿಡ ಏನಾಯ್ತು, ಇದಕ್ಕೇನಾಗೈತೆ, ಅದೇನಾಗೈತೆ. ಮನುಷ್ಯನ ವಿಜ್ಞಾನಿ, ರೈತನೇ ವಿಜ್ಞಾನಿ. ಅಡ್ಡಾಡಿದ್ರೆ ಮಾತ್ರ ಅವನು ವಿಜ್ಞಾನಿ ಆಗ್ತಾನೆ. ಸುಮ್ಮನೆ ಹೋಗಿ ಗಾಡಿ ಹಾಕೊಂಡು ಹೋಗಿ, ಈಗ ನೀವು ಹುಡುಗರುಗಳು ಪೀಳಿಗೆಗಳು ಗಾಡಿ ಹಾಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಎದ್ದು ಚೆನ್ನಾಗೈತೆ ಅಂತ ಬರ್ತಾರೆ. ಹಂಗಾಗಿ ಇದನ್ನ ಮಾಡ್ತಾರೆ ಸರ್. ನಾವು ನಮ್ಮ ತಂದೆಯವ್ರ ಕಾಲದಲ್ಲಿ ಬೆಳೀತಿದ್ರು. ಏನ್ ಬಂತು, ಮತ್ತೆ ಮಗ್ಳು ಒಳದಳರು ಸರ್ಕಾರಿ ಗೊಬ್ಬರ ಹಾಕಿದ್ರು. ಸರ್ಕಾರಿ ಗೊಬ್ಬರ ಹಾಕಿ ಹಾಕಿ ಅವ್ರು ಬೆಳೆ ಚೆನ್ನಾಗಿದ್ರು. ಅಲ್ಲಪ್ಪ ನಾವು ಏನ್ ಮಾಡಿದ್ರು ಬೆಳೆ ಬರಲ್ಲ, ಅವರು ನಾವು ಅವರೇ ಇದನ್ನ ಹಾಕಿ ಸಗಣಿ ಗೊಬ್ಬರ ಕಡಿತೀವಿ, ನಾವು ಇದನ್ನ ಮಾಡ್ತೀವಿ, ಅವ್ರು ಲಕ್ಷಗಟ್ಟಲೆ ತಕ್ಕಂದ್ರೆ ನಾವು ಏನು ತಕ್ಕೊಳ್ಳಲ್ಲಪ್ಪ ಅಂತ ನಾವು ಚರ್ಚೆ ಮಾಡ್ತಿದ್ವಿ ತಂದೆ ಮಗ. ಏ ಅವರು ಮಾಡಿರ್ಬಂದು ಬಿಡಪ್ಪ, ನಮ್ಮದು ಏನಾಗಲ್ಲ, ಏನಲ್ಲ ಬೆಳ್ಕೊಳ್ಬಿಡು ಅನ್ನೋರು. ಹಂಗಲ್ಲಪ್ಪ ನಾವು ಬದುಕೋದು ಹೆಂಗ, ನಮಗೂ ಗೊಬ್ಬರ ತಂಬರಪ್ಪ, ಗೊಬ್ಬರ ತಂದು ಹಾಕೋಣ ನಾವು. ಆಯ್ತಪ್ಪ ಎಷ್ಟು ತರಕ್ಕೆ ಈಗ ನಮಗೊಂದು ಅವ್ರು ಹೆಂಗಾಗ್ತಾನೆ ಹಂಗೆ ಹಾಕೋಣಪ್ಪ, ನಾವು ಅವ್ರು ಎರಡು ಚಲಿದ್ರೆ ನಮಗೆ ಎರಡು ಚಲಿ ತಂಬರು. ಅಂದಿಂದ ಅವಾಗ ನಾವು ಶುರು ಮಾಡಿದ್ವಿ ಗೊಬ್ಬರ ತಂದು ಹಾಕಕ್ಕೆ ಶುರು ಮಾಡಿದ್ವಿ. ಗೊಬ್ಬರ ತಂದು ಹಾಕಕ್ಕೆ ಶುರು ಮಾಡಿದ್ರೆ ಅವಾಗ 1977 ಸಂಕೀರ್ಣ ಬೀಜ ಬಂದು ನೋಡಿ ಸರ್. ಆಹಾರ ಪದ್ಧತಿಯಲ್ಲಿ ಆಹಾರ ಸಿಗ್ತದಿಲ್ಲ, ಅದಕ್ಕೆ ಸಮಸ್ಯೆ ಆಗ್ಬಿಡ್ತಲ್ಲ. ಸರ್ಕಾರ ಒಂದು ಆದೇಶ ಹೊರಡಿ ಸರ್, ಸಂಕೀರ್ಣ ಬೀಜ ಮಾಡಿದ್ರೆ ಇಳುವರಿ ಜಾಸ್ತಿ ಬರ್ತೈತಿ. ಹಾಗಾಗಿ ನಾವು ಆ ಒತ್ತಿಗೆ ಹೋದ್ವಿ. ನಾವು ಯಾಕೆ ನಾವು ಬೆಳೆ ಬೆಳಿಬಾರ್ದು, ಹೈಬ್ರಿಡ್ಡೇ ಯಾಕೆ ಹಾಕ್ಬಾರ್ದು, ಜವರಿನೇ ಯಾಕೆ ಹಾಕ್ಬೇಕು, ಅವು 20 ಚಲ ತೆಗಿತಾನೆ ನಾವು 5 ಚಲ ತೆಗಿತೀವಿ ಅಂತ ಅಂದಾಗ ನಾವು ಆವಾಗ ಬದುಕಿಗೆ ಹೋದ್ವಿ. ಸಂಕೀರ್ಣ ಬೀಜಕ್ಕೆ ನಾವು ಬೀಜ ತಕ್ಕೊಂಡ್ಕೊಂಬಂದ್ವಿ. ಕೊಡ್ಕೊಂಬಂದು ಹಾಕ್ಯಂತ ಮಾಡ್ಕೊಂತ ಇಳುವರಿ ತಕ್ಕಂತ ಹೋದ್ವಿ. ಅವಾಗ ನಮ್ಮಪ್ಪನ ಕಾಲದಲ್ಲಿ 3 ಎಕರೆ ಜೋಳ ಹಾಕ್ತಿದ್ವಿ, ಹೈಬ್ರಿಡ್ ಜೋಳ. ಆದರೂ ಅಷ್ಟು ರುಚಿ ಅಂತಕ್ಕದ್ದು ಇಲ್ಲ. ಅವಾಗ 2 ಚಲ ಬೆಳೆಯೋದಕ್ಕೂ 40 ಚಲ ಬೆಳೆಯೋದಕ್ಕೂ ಸಮ ಅಲ್ಲ. ಅಲ್ಲಿರುತ್ತ ಪೌಷ್ಟಿಕಾಂಶ ಮಡಿಕೆ ಇರ್ಬೋದು, ತೊಗರಿ ಇರ್ಬೋದು, ನವಣಿ ಇರ್ಬೋದು, ಆರ್ಕ ಇರ್ಬೋದು, ಸ್ವಲ್ಪ ಹಾಕಿದ್ರು ಕೂಡ ಆಹಾರ ಪದ್ಧತಿ. ಅವಾಗೆಲ್ಲ ಸಾಕರ್ ಮನೆಯಾಗ ಯಾರು ಬಂದ್ರೆ ಅತಿಥಿಗಳು ಬಂದ್ರೆ ನೆಲಕ್ಕೇನ ಮಾಡಿರ, ನಮ್ಮಲ್ಲಿ ಇಲ್ಲಲ್ಲಪ್ಪ ನೆಲಕ್ಕೇನ. ನಾವು ಆರ್ಕನ ಗೋಣಿನ ಅನ್ನ ಮಾಡಿದ್ರ ಅದು ಬಿಳಿ ಅನ್ನನಾಗ್ತತಿ. ಯಾಕ ಆದ್ರೆ ಪೌಷ್ಟಿಕಾಂಶ ಇರ್ತತಿ. ಅದನ್ನ ಹಾಕ್ತಾರೆ ಬಂದಂತ ಅತಿಗಳು ಎಷ್ಟು ಚೆನ್ನಾಗೈತಲ್ಲ ಆಹಾರ ಅಂತಂದು ರುಚಿಕಟ್ಟಾಗಿ ಊಟ ಮಾಡ್ಕೊಂಡು ಹೋಗಾರ. ಈಗ ಆ ನೆಲ್ಲಿಕ್ಕೆ ಅನ್ನನ ಈಗ ಉಂಡು ಉಂಡು ಉಂಡು ಮನುಷ್ಯನ ರೋಗ ಪಡ್ತಾನೆ. ಈಗ ಏನು ಸಿರಿಧಾನ್ಯಗಳಲ್ಲಿ ಪೌಷ್ಟಿಕ ಅಂಶ ಇರೋದಷ್ಟು ಈಗಿರತಕ್ಕಂಥ ಆಹಾರ ಅಂಶ ಇಲ್ಲ ಸರ್. ಸಿರಿಧಾನ್ಯಗಳು ಬೆಳೀತಾ ಇದ್ರಿ? ಸಿರಿಧಾನ್ಯಗಳು ನಾವು ಈಗ ಕಡಿಮೆ ಸರ್. ಈಗ ಕಡಿಮೆ ಮೊದಲಿತ್ತು. ಮೊದಲಿತ್ತು ಸರ್ ಎಲ್ಲ ನಾವು ಕಡಿಮೆ. ನಿಮ್ಮ ಮನೆಯ ಕುಟುಂಬದ ಆಹಾರ ಬೆಳೆಗಳು ಯಾವ್ಯಾವು? ನಾವು ಪ್ರತಿಯೊಂದು ಬೆಳಿತೀವಿ ಸರ್. ನಮಗೆ ಕೀಲು ಸೋಲೆ ಬಂದಿರೋದಕ್ಕ ನಮ್ಮ ಮಕ್ಕಳು ಮಾಡೋದಿಲ್ಲ. ನಾವು ಪ್ರತಿಯೊಂದು ಅಂಗಡಿ ಒಳಗೆ ಬೀಜ ತರ್ತಿದ್ದಿಲ್ಲ. ಸಂಕೀರ್ಣ ಬೀಜ ಅಂದ್ರೆ ಮೆಕ್ಕೆಜೋಳ ಹೈಬ್ರಿಡ್ ಜೋಳ ತರ್ತಿದ್ದು. ಇದುವರೆಗೆ ನಾವು ತರಕಾರಿ ಬೀಜ ಮನೆಯಲ್ಲೇ ಹಾಕಿಂತೀವಿ, ಮನೆಯಲ್ಲೇ ಆಹಾರ ಪದ್ಧತಿಯಲ್ಲಿ ಊಟ ಮಾಡ್ತೀವಿ. ತರಕಾರಿಗಳನ್ನ ಈಗಲೂ ಬೆಳಿತೀವಿ ಸರ್. ಮನೆ ಹತ್ರ ನೀರು ಬಿಟ್ಕೊಂತೀವಿ, ಬೆಳ್ಕೊಂತೀವಿ. ನಮಗೆ ಎಷ್ಟು ಊಟಕ್ಕೆ ಬೇಕಾ ಅಷ್ಟು ಮಾಡ್ಕೊತೀವಿ ಸರ್. ಈಗ ಮಕ್ಕಳು ಮಾಡಲ್ಲ ಸರ್, ಅವರು ದುಡಿಮೆಗೆ ಹೋಗ್ಯಾರ. ಅವ್ರು ಆದ್ರೆ ಬಂಡವಾಳ ಸಿಗಲ್ಲ, ದುಡ್ಡು ಸಿಗ್ತೈತಿ, ಆದ್ರೂ ಬರೇ ಇದಕ್ಕ ಹೋಗೋದು. ನಾನು ನನ್ನ ಅಣ್ಣತಮ್ಮಿದ್ದಾಗ ಕನಿಷ್ಠ ಅಂದ್ರೆ 6 ಎಕರೆ ಮಾಡಿದ್ದೆ ನಾನು ಸಾವಯವದಲ್ಲಿ. ನಮ್ಮ ಇಕ್ರ ಸಂಸ್ಥೆಯೊಳಗ 2006 ಇಲ್ಲಿ ಓಪನಿಂಗ್ ಮಾಡಿದ್ರು, ಸಾವಯವ ಕೃಷಿ ಸಂಘ ಅಂತ ಮಾಡಿದ್ರು. 10-12 ಮಂದಿ ಸೇರಿ ಮಾಡ್ಕೊಂಡ್ವಿ. ಅದ್ರೊಳಗೆ ವಾರಕ್ಕೊಂದ್ಸಲ ಮೀಟಿಂಗ್, ಪ್ರತಿ ಸೋಮವಾರ ಸಂಜೆ 4-6 ಗಂಟೆಗೆ. ನೀನೇನ್ ಮಾಡಿ ನೀನೇನ್ ಮಾಡಿ 10 ಮಂದಿ ಕೇಳೋದು. ನಾನು ಈ ಪದ್ಧತಿ ಒಳಗೆ ನೀನ್ ಮಾಡಕಪ್ಪ, ನೀನು ಈ ಪದ್ಧತಿ ಒಳಗೆ ಸರ್, ಮಿಶ್ರ ಬೆಳೆ ಪದ್ಧತಿ. ಅವೆಲ್ಲ ಮಾಡಿ ಮೀಟಿಂಗ್ ಮಾಡಿ ಅಲ್ಲಿ ಮತ್ತೆ 1 ತಿಂಗಳೊಳಗೆ ಪ್ರಯೋಗ ಪರಿವಾರ ಶಾಲೆ ಇರ್ತಕ್ಕಂತ 10-12 ಹಳ್ಳಿಗಳವ್ರು ಬಂದು ನೀನೇನ್ ಮಾಡಿ ನೀನೇನ್ ಮಾಡಿ ಪ್ರತಿಯೊಂದು ಬೆಳೆಗೊಳಗೆ ಪ್ರಯೋಗ ಮಾಡಾರ. ರೋಗ ಕೀಟ ಬಾಧೆ ಬಂದ್ರೆ ನೀನೇನು ಮಿಶ್ರ ಮಾಡಿದ್ವಿ, ಮಜ್ಜಿಗೆ ದ್ರಾವಣ ಮಾಡಿಯೋ, ಹಸಿಮೆಣಸಿನ್ಕಾಯಿ ದ್ರಾವಣ ಮಾಡಿಯೋ, ಬಳ್ಳುಳ್ಳಿ ಕಷಾಯ ಮಾಡಿಯೋ, ಇವೆಲ್ಲ ಮಾಡಿ ಮಾಡಿ ಅನುಭವ ಬಂದದ ಸರ್ ನಮಗೆ. ಅವಾಗೆಲ್ಲ 2006 ಬಂದು ನಮಗೆ 16-17 ಇಸ್ವಿಲಿಂದ ನನ್ನ ಮೂಳೆ ಮೊಣಕಾಲ್ ಮೂಳೆ ಬಂದು ಸರ್. ಅಲ್ಲಿಂದ ನಾನು ಪದ್ಧತಿ ಬಿಟ್ಟಿನಿ ಸರ್ ಮಕ್ಕಳಿಂದ. ಕೆಲಸ ಮಾಡಿಸಕ್ಕಾಗಲ್ಲ ಸರ್. ಆಮೇಲೆ ಏನು ಹೊರವಲ ಏನೈತೆ ಅದು ಮಾತ್ರ ನಾವು ಉಳಿಸಿದ್ವಿ ಸರ್. ಈಗ ಮಕ್ಕಳು ನೀರಾವರಿ ಮಾಡೋದಕ್ಕೆ ಅವರು ಬೀಜೋತ್ಪಾದನೆಗೆ ಹೋಗ್ಯಾರ ಸರ್. ಅವರು ಈಗ ಏನಾಗೈತೆ ಮಗ ಸಾಕು ಸವಾಸ, ನಾವು ಏನೋ ಈ ಸಕ್ರಪ್ಪ ಬಾಳೆ ತೋಟ ಮಾಡೋಣ, ನಾವು ಬಾಳೆ ತೋಟನ ಮಾಡೋ. ಆಳುಗಳಿಗೆ ಕೂಡ ಆಳುಗಳು 5-6 ಕುಟುಂಬ ಬದುಕಿವೆ, ನಾವು ಬದುಕಿಲ್ಲ. ಆಳುಗಳು ಬದುಕು ಬದುಕಿವೆ, ನಾವು ಬದುಕಿಲ್ಲ. ನಾವು ಯಾಕೆ ಈ ಬಾಳೆ ಮಾಡಬಾರ್ದು ಸ್ವಲ್ಪ ಭೂಮಿಯಲ್ಲಿ ಅಂತ ಚಳಿ ಒಕ್ಕಂದ ಸರ್. ಈಗ ಮಗನಿಗೆ ಒಬ್ಬ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ, ಒಬ್ಬ ಮಗ ಇಲ್ಲೇ ಮಾಡ್ತಾನೆ. ಈಗ ನೀವು 2 ಎಕರೆ ಮಳೆಯಾಶ್ರಿತ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದೀರಿ. 4 ಎಕರೆ 4 ಎಕರೆ ಮಳೆಯಾಶ್ರಿತ ಭೂಮಿ. ಸೊ ಅಲ್ಲಿ ಒಂದೇ ಅಂದ್ರೆ 10 ತಿಂಗಳು ಬರುವ ಹಾಗೆ ನೀವು ಮಿಶ್ರ ಬೆಳೆ ಅಂದ್ರೆ ಆಕ್ಚುಲಿ ಮುಂಗಾರಿಗಷ್ಟೇ ಮಳೆಗಷ್ಟೇ ಬೆಳೆ ತೆಗಿಬೇಕು. ಆದ್ರೆ ನೀವು ಹಿಂಗಾರಿಗೆ ಮಿಶ್ರ ಬೆಳೆ ಮಾಡ್ತಾ ಇರೋದ್ರಿಂದ ಮುಂಗಾರು ಹಿಂಗಾರು ಎರಡೂ ಕವರ್ ಆಗುವ ಹಾಗೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ. 10 ತಿಂಗಳು ನಿಮ್ಗೆ ಯಾವಾಗ್ಲೂ ಕೆಲಸ ಇರ್ತದೆ. ಅಂದ್ರೆ ಎರೆ ಭೂಮಿ ಕಪ್ಪು ಮಣ್ಣು ಇರೋಕಾಯಿನ ಅದು ಸ್ವಲ್ಪ ಈ ಚಳಿಗಾಲಕ್ಕೆ ಬೆಳೆ ಬೆಳೆಗಳು ಬೇರೆ, ಮಳೆಗಾಲಕ್ಕೆ ಬೆಳೆಗಳು ಬೇರೆ. ಹಂಗೆ ನೀವು ಬೇರೆ ಬೆಳೆಗಳನ್ನೆಲ್ಲ ಬೆಳಿತೀವಿ ಸರ್. ಈಗ ಅಂದ್ರೆ ನಾವು ಮಾರ್ಕೆಟಿಗೆ ಆಗವಷ್ಟು ಇಲ್ಲ ಸರ್, ನಮ್ಮ ಕುಟುಂಬಕ್ಕೆ ನಾವು ಕೊಡಂಗಲ್ಲ ಸರ್. ನಮ್ಮ ಕುಟುಂಬಕ್ಕೆ ಆಗವಷ್ಟು ಆಹಾರ ಪದ್ಧತಿಯಲ್ಲಿ ಅದು ಆರೋಗ್ಯವಾಗಿ ಇದೆ. ಹ್ಞೂ ಸರ್. ದನಕರುಗಳು ಅದ ಸರ್, ಎರಡು ಅದ ಸರ್, ಜವಾರಿ. ಹ್ಞೂ ಸರ್. ಒಂದು ಮನೆ ಮರಿ ಸರ್, ಒಂದು ಆಕಳಿದೆ ಸರ್. ಹ್ಞೂ ಸರ್. ನಾವು ನೋಡಿ ಸರ್, ದ್ರವ ಗೊಬ್ಬರ ಮಾಡಿದ್ವಿ, ಮೊದಲು ಕಾಂಪೋಸ್ಟ್ ಮಾಡಿದ್ವಿ, ಎರೆಹುಳ ಮಾಡಿದ್ವಿ, ಆಮೇಲೆ ದ್ರವ ಗೊಬ್ಬರಗಳು ಮಾಡ್ಕೊಂಡಿವಿ. ನಮಗೆ ಏನು ನಮ್ಮಪ್ಪರು ಗೊಬ್ಬರ ಹಾಕರೋದು ಮಾಡೋರು, ದ್ರವ ಗೊಬ್ಬರ ಬಗ್ಗೆ ಅಭಿರುಚಿ ಇಲ್ಲ. ನಾವು ಯಾವಾಗ ಇಕ್ರ ಸಂಸ್ಥರ ದ್ರವ ಗೊಬ್ಬರಗಳು ಏನೇನು ಹಾಕ್ಬೇಕು ಮಾಡ್ಬೇಕು ಅನ್ನೋದಾದ್ರೆ ಅವಾಗ ನಮ್ಮ ತಿಳುವಳಿಕೆ ಬಂತು. ಅದೊಂದು ಒಳ್ಳೆ ತರಬೇತಿ ಆಗಿದೆ. ತರಬೇತಿ ಆಗಿದೆ ಸರ್, ನಮಗೆ ಒಳ್ಳೆ ತರಬೇತಿ ನಮಗೆ. ಅದರಿಂದ ನಾವು ಸಾವಯವ ಮಾಡಕ್ ಹಾಕದಿಲ್ಲ ಸರ್. ಶೂನ್ಯ ಬಂಡವಾಳ ಡೈವರ್ಟ್ ಆಗಿರ್ತಕ್ಕಂಥ ಕಾಲಘಟ್ಟ ಸರ್. ಅಂಗಡಿ ಗೊಬ್ಬರಗಳಿಗೆ ನಮಗೆ ಮಾರು ಹೋಗಿ. ಹ್ಞೂ ಸರ್. ಅಂಗಡಿ ಗೊಬ್ಬರ ಹೋಗಿ ಅವ್ರಿಗೆ ದುಡಿದ್ರೆ ಸರ್, ನಾವು ಕನಿಷ್ಠ ಅಂದ್ರೆ ಅವ್ರಿಗೆ ದುಡಿದ್ರದು. ಈಗ ಮಾತ್ರ ನಾವು ಸಾವಯವ ಹೆಂಗ್ ಬಂತು ಹೆಂಗ್ ಹಾಕ ನೋಡಿ ಸರ್, ಕೆಲಸಗಳು ಮಾತ್ರ ಸಾವಯವದಲ್ಲಿ ರೈತ ಅಡ್ಡಾಡ್ಕೊಂತ ಮಾಡ್ಕೊಂತ ಅನುಭವದಿಂದ ಮಾಡಿದ್ರ ಶ್ರಮ ಕಡಿಮೆ ಆಕತಿ. ಅವನು ಸುಮ್ಮನ ಯಾವಾಗ ಮಾಡಿದ ಯಾವಾಗ ಬಿಟ್ಟೆ ಅಂದ್ರ ಅವನು ಸಾವಯವ ಅಲ್ಲ. ನಾವು ನಿರಂತರವಾಗಿ ವಿಜ್ಞಾನಿ ಆಗಿರ್ಬೇಕು, ನೋಡ್ಬೇಕು ಅವನೇ ವಿಜ್ಞಾನ. ಅವು ಪ್ರತಿಯೊಂದು ಏನಾಯ್ತು ಏನಲ್ಲ ಏನಲ್ಲ ನೋಡ್ರಿ. ನಮಗೆ ಫಲ ಯಾವುದೇ ಸಸಿಗಳಾಗ್ಲಿ ಕಾಲಭಾಗ ನಮಗೆ ಕೊಡೋದು ಭೂಮಿ ತಾಯಿ, ಮುಕ್ಕಲ ಭಾಗ ಕುಳಿಸಂತ ಯಾರು ಗೊತ್ತಾಗಲ್ಲ ಸರ್. ಈ ಊರಿಗೆ ಯಾರಿಗೂ ಗೊತ್ತಾಗಲ್ಲ. ಈ ಒಂದು ಬಾಳೆಗೊನೆ ಬಿಡತ್ತಂದ್ರ ಬಾಳೆಗೊನೆ ಅಂತ ತಕಂತೀವಿ, ಇಡೀ ಮುಕ್ಕಾಲ ಭಾಗ ಭೂಮಿಗೆ ಹೋಗುತ್ತೆ, ತಾನೇ ಉಳಿಸಂತಾಳ ಸರ್. ನಾವು ಅದನ್ನ ಶ್ರಮ ಕೊಟ್ಟು ಮಾಡಿದ್ರೆ ಮಾತ್ರ ಯಾಕೆ ಆಯ್ಕೆ ತಕ್ಕತ್ತಿದ್ರೆ ನಮಗೆ ಕೊಡೋದು ಫಲ. ಯಾರಿಗೂ ಗೊತ್ತಾಗಲ್ಲ ಸರ್ ಅದು. ಅದು ನಮಗೆ ತಕಂತೀವಿ ಬರಲಿಲ್ಲ ಮಾಡಲಿಲ್ಲ ಅಂತ ಶಕ್ತಿ ತುಂಬಬೇಕು. ನಾವು ಭೂಮಿ ತಾಯಿಗೆ ಯಾವಾಗ ನಾವು ಶ್ರಮದಾನ ಮಾಡಿದ್ವಿ, ಶಕ್ತಿ ಮಾಡಿದ್ವಿ, ಆ ಮಣ್ಣು ಎಷ್ಟು ಶಕ್ತಿ ಇರ್ತೈತೆ ನೀವು ದೃಢವಾಗಿ ಸಸಿಗಳು ಬರ್ತಾವೆ. ಹಂಗಾಗಿ ಇದಾಗ್ತದೆ ಸರ್. ತೊಗರಿ ಎಷ್ಟು ಬರುತ್ತೆ ಇಳುವರಿ ನಿಮಗೆ? ತೊಗರಿ ನೋಡಿ ಸರ್, ನಾವು ಮಿಶ್ರ ಬೆಳೆ 10 ಸಾಲಿಗೆ 12 ಸಾಲಿಗೆ ಒಂದು ಹಾಕ್ಯಂತ ಕನಿಷ್ಠ 15 ಸಾಲಿಗೆ ಒಂದು ಹಾಕ್ತೀವಿ. ನಮಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಬಂದ್ರೆ ಸರ್ ಸಾಕಾಗ್ತದೆ. ಹ್ಞೂ ಸರ್. ನಿಮ್ಮ ಮನೆಗೆ ನಿಮ್ಮ ಸಂಬಂಧಿಕರಿಗೆ ಬಂದ್ರೆ ಸಾಕು ಸರ್. ಹ್ಞೂ ಸರ್. ಒಂದು ವರ್ಷ ಸ್ವಲ್ಪ ಪ್ರಕೃತಿಯಲ್ಲಿ ಏನಾರು ಆದ ವ್ಯತ್ಯಾಸ ಕಡಿಮೆ ಬರ್ತದೆ, ಹುಳುಗಳ ಕಾಟ ಆದಾಗ ಸ್ವಲ್ಪ ನಾವೇನು ಮಾಡಕ್ ಹೋಗಲ್ಲ ಸರ್, ನಮ್ಮಟ್ಟಿಗೆ ನಾವು ಬರ್ತದ ಸರ್. ಕೃಷಿ ಅಂದರೆ ರೈತರು ಹೆಚ್ಚು ಖರ್ಚು ಮಾಡ್ತಾರೆ, ಸಾಲ ಮಾಡ್ತಾರೆ, ಮತ್ತೇನೋ ಹಣಕಾಸಿನ ಹೊರೆ ಜಾಸ್ತಿ ಮಾಡ್ಕೊಳ್ತಾರೆ ಅಂತಕ್ಕಂಥ ಒಂದು ಪದ್ಧತಿನೇ ಆಗ್ಬಿಟ್ಟಿದೆ. ನಿಮ್ಮ ಪ್ರಕಾರ ಹೇಗೆ ಇದೆ ಇದು? ಇದು ಅನಿವಾರ್ಯನಾ ಅಥವಾ ಸಾಲ ಸೋಲ ಇಲ್ಲದೇನೂ ಕೃಷಿ ಮಾಡ್ಬೋದು ಅಂತ ನಿಮಗೆ? ಅದು ಸಾಲ ಸೋಲ ಇಲ್ಲದಲೇ ಮಾಡೋದ ಮಾತ್ರ ನಮಗೆ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ 100% ಸರ್. ಸತ್ಯ ಹೇಳ್ಬೇಕಂದ್ರೆ ಭೂಮಿ ತಾಯಿ ಸಾವಯವದಲ್ಲಿ ಮಾಡಿದ್ರೆ ಮಾತ್ರ ಖರ್ಚು ಇಲ್ಲದಲೇ ಬಂಡವಾಳ ಬರ್ತದೆ. ನಾವು ಮಿಶ್ರ ಬೆಳೆ ಇರ್ಬೋದು, ದೀರ್ಘಾವಧಿ ಬೆಳೆ ಇರ್ಬೋದು, ದೀರ್ಘಾವಧಿ ಬೆಳೆಗಳಿಗಿನ್ನು ಅತಿ ಹೆಚ್ಚು ಆಗ್ತದೆ ಸರ್. ಆದ್ದರಿಂದ ನಾವು ಸಾಲದ ಹೊರೆ ಆಗೋದಿಲ್ಲ ಸರ್. ನಾವು ಕರೆಕ್ಟ್ ಮಾಡ್ಕೊಂತ ಇದ್ರೆ ಮಾತ್ರ ಯಾವ ಸಾಲನಾಗಲ್ಲ ಏನಾಗಲ್ಲ ಸರ್. ನಮ್ಮ ಬೆಳೆಗಳು ನಮ್ಮ ಕೈಯಲ್ಲಿರ್ತಾವೆ, ನಮ್ಮ ಇದರಲ್ಲಿರ್ತಾವೆ ಸರ್. ನೀವು ಆಗ ರೈತರ ಸಂಘಗಳನ್ನು ಮಾಡ್ಕೊಳ್ತಾ ಇದ್ರಿ ಅಂತ ಹೇಳಿದ್ರಿ. ಆ ಸಂಘದ ಮೂಲಕ ಏನೇನು ಚಟುವಟಿಕೆಗಳು ನಡೀತಾ ಇತ್ತು? ಸಾಮೂಹಿಕವಾಗಿ ನಿಮ್ಗೆ ಅಲ್ಲೇನು ಜ್ಞಾನ ಪಡ್ಕೊಳ್ಳಕ್ ಸಾಧ್ಯವಾಗುತ್ತೆ? ಈಗ ಸಂಘದ ಮೂಲಕ ವಾರದಲ್ಲಿ ಮೀಟಿಂಗ್ ಮಾಡ್ತೀವಿ ಸರ್. ಏನೇನು ಮಾಡಿದಪ್ಪ ನಿನ್ನ ಹೊಲದಲ್ಲಿ, ನಿನ್ನ ಹೊಲದಲ್ಲಿ 10 ಮಂದಿಯೊಳಗೆ ಒಂದೊಂದು ಪ್ರಯೋಗ ಮಾಡಿರ್ತಾರೆ. ಆತನ ಪದ್ಧತಿಯೊಳಗೆ ಆತನ ನಾವು 10 ಮಂದಿನೂ ಆತನ ಹೊಲದಾಗ ಹೋಗಿ ನೋಡ್ತೀವಿ. ಹೋಗ್ತೀರಿ ಅಲ್ಲಿಗೆ? ಅಲ್ಲಿಗೆ ಹೋಗಿ ನೋಡ್ತೀವಿ ಪ್ರಾಕ್ಟಿಕಲ್. ನಮ್ಮ ಹೊಲದಲ್ಲೇ ಇನ್ನೊಬ್ರು ಬಂದು ನೋಡ್ತೀವಿ, ನೀನು ನಾನೇನು ಮಾಡಿದೆ ನೀನೇನು ಮಾಡಿದೆ. ಆ ನೋಡಿದ್ರೆ ಮಾತ್ರ ಅನುಭವ ಬರ್ತದೆ ಸರ್. ಸುಮ್ಮನೆ ಮಾಡೇನ ಅಂತಂದು ಹೇಳಿ ನಾವು ಕೈ ಬಿಡ್ತಿದ್ದಿಲ್ಲ ಸರ್. ಆತಂದು ಹೆಂಗ್ ಬಂದಂತೆ ನೋಡಿ, ಆಮೇಲೆ ಮಿಶ್ರ ಬೆಳೆ ಪದ್ಧತಿ ಮಾಡಿ ರೋಗ ಕೀಟ ಕಡಿಮೆ ಇರ್ತದೆ ಸರ್ ಪದ್ಧತಿ ಒಳಗೆ ಮಾಡ್ಕೊಂಡ್ರೆ. ಹಂಗ್ ಮಾಡ್ಕೊಂಡು ಅನುಭವ ಹೆಚ್ಚಿಗೆ ಮಾಡ್ಕೊಂತ ನಾವು ಹಂಚ್ಕೊಂತಿದ್ವಿ ಸರ್. ಇದು ಮಾಡ್ಕೊಂಡು ಈಗ ನೀವು ಹೇಳಿದ್ರಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ರೋಗ ಕೀಟಬಾಧೆ ಕಡಿಮೆ ಅಂತ, ಹೆಂಗೆ ಅದು ಬ್ಯಾಲೆನ್ಸ್ ಆಗ್ತದೆ ಹೇಗೆ? ಈಗ ಈರುಳ್ಳಿ ಹಾಕಿದ್ದೀವಿ ಸರ್, ಈರುಳ್ಳಿ ಒಳಗೆ ಕೊತ್ತಂಬರಿ ಹಾಕ್ತೀವಿ, ಸಾಸಿವೆ ಹಾಕ್ತೀವಿ, ಬೆಂಡೆ ಗಿಡ ಹಾಕ್ತೀವಿ, ಬೂದಿ ರೋಗ ಬರ್ತೈತಿ, ಟ್ರಿಪ್ಸ್ ಬರ್ತೈತಿ, ಇರ್ತಕ್ಕಂಥ ನಮಗೆ ಮುಖ್ಯ ಬೆಳೆ ಈರುಳ್ಳಿ ಇರ್ತದೆ. ಆ ರೋಗ ಬೆಳಕು ಅವಕ್ಕೆ ಬಿಡ್ತೈತೆ, ಆ ಗಿಡಗಳಿಗೆ ಬಿದ್ದಿರ್ತದೆ, ಅವನ್ನ ಎಲ್ಲೇ ಕಿತ್ತು ಹೊಸ್ತು ಬಿಡೋದು, ರೋಗ ಕಂಟ್ರೋಲ್ ಮಾಡೋದು. ರೋಗಗಳು ಮುಖ್ಯ ಬೆಳೆಗೆ ತಗಲೋದಕ್ಕಿಂತ ಮುಂಚೆ ಇಲ್ಲಿ ಪೂರಕ ಬೆಳೆಗೆ ಹೋಗಿರ್ತದೆ. ಸೊ ಅವನು ಒಂದೊಂದು ತೆಗೆದಾಕ್ಬಿಟ್ರೆ ಮುಖ್ಯ ಬೆಳೆಯಿಂದ ಸಂರಕ್ಷಣೆ ಆಗ್ತದೆ. ರೈತನ ಅನುಭವ ಇರಬೇಕು. ನಾವು ಬಿಸಿರೆ ಬೆಳೆ ಯಾಕೆ ಮಾಡಿದೀವಿ ಅಂದ್ರೆ ಅದು ಬರಲಿಲ್ಲ, ಅದನ್ನ ಕಿತ್ತಾಕಿ ದಂಡ ಅಂತಾರೆ ಹೊಸ ಮಂದಿ. ಅದು ದಂಡ ಅಲ್ಲ, ಅದು ಇದನ್ನ ಉಳಿಸ್ಕೊಂಡಿದ್ವಿ, ಉಳಿಸ್ಕೊಂಡಿರ್ತೀವಿ. ಅದು ಲಾಸ್ಟಿಗೆ ಅದು ಗೊತ್ತಾಗ್ತದೆ ರೈತನಿಗೆ, ಆ ಅನುಭವ ಇದ್ದರೆ ಮಾತ್ರ ಗೊತ್ತಾಗದು. ಅದಕ್ಕೆ ನೀವು ಒಂದ್ಸಲ ಹೇಳಿದ್ರೆ ನೋಡಿ, ಬರಿಬೇಕಂತೇಳಿ, ಅದು ಬರೆದ್ರೆ ಮಾತ್ರ ನಿಜವಾಗ್ಲೂ ಇರ್ತಕ್ಕಂಥ ತಲೆಯಂತರದ ಒಳ್ಳೆ ಪದ್ಧತಿ ಸರ್. ಯಾಕಂದ್ರೆ ನಮಗೆ ಅನುಭವ ಇರ್ತೈತೆ, ನಾವು ಮಾಡ್ತಾ ಇರ್ತೀವಿ. ಹಿಂದಿನ ತಲೆಮಾರಿಗೆ ಅವನು ನಮ್ಮ ಮಗ ಬರ್ಬೇಕು ಹಿಂದೆ, ಅದು ಬಂದ್ರೆ ಮಾತ್ರ ಬುಕ್ಕ ಬೇಕಾಗಿಲ್ಲ, ನಮ್ಮ ಅನುಭವನ ಅವನು ಕಲ್ತಿರ್ತಾನೆ, ಹಂಗಾದ್ರೆ ಮಾತ್ರ ಬುಕ್ ಬೇಕಾಗಿಲ್ಲ. ರೈತನಲ್ಲಿಂದಲೇ ವ್ಯವಸಾಯ. ನಾವು ನೋಡಿ ಸರ, ಯಾವುದೇ ಭೂಮಿಯನ್ನು ಬೇಸಿಗೆಯೊಳಗೆ ಬದು ನಿರ್ಮಾಣ ಮಾಡ್ಕೋಬೇಕು ಮೊದಲು, ಬದು ಅಡ್ಡ ಬದು ನೀರಿನ ಸವಕಳಿಯನ್ನು ಕಡಿಮೆ ಮಾಡಿ ಆಮೇಲೆ ಬೇಸಿಗೆಯೊಳಗೆ ಅದ ಮಾಡ್ಕೋಬೇಕು ಭೂಮಿನ. ಭೂಮಿ ಅದ ಮಾಡಿ ರೇಗಲ್ ಹೊಡೆದು ಅರ್ಗಣಿ ಮಾಡ್ಕೋಬೇಕು, ಭೂಮಿ ಬಿಸಿಲು ತಿಳಿಸ್ಬೇಕು, ಗಾಳಿ ಆಡಬೇಕು, ಆ ರೀತಿ ಮಾಡ್ಕೋಬೇಕು ಸರ್ ಮೊದಲು. ಇವೆಲ್ಲವೂ ಮುಂಗಾರು ಸೀಸನ್ ಅಲ್ಲಿ ಸಿದ್ಧತೆ ಮಾಡ್ಕೊಳ್ತೀವಿ, ಸಿದ್ಧತೆ ಏಪ್ರಿಲ್ ಜೂನ್ ಜುಲೈ ವರೆಗೆ ಮಾಡ್ಕೊಂತೀವಿ ಸರ್, ಸಿದ್ಧತೆ ಮಾಡ್ಕೊಂತೀವಿ. ಆಮೇಲೆ ಯಾವ ಬದು ನಿರ್ಮಾಣ, ನೀರು ಹೊರಗಡೆ ಹೋಗಬಾರ್ದು, ಕೃಷಿ ಹೊಂಡ ಮಾಡ್ಕೋಬಹುದು, ಬದು ನಿರ್ಮಾಣ ಮಾಡ್ಕೋಬಹುದು. ನೀರು ಜಾಸ್ತಿ ಇತ್ತಂದ್ರೆ ಕೃಷಿ ಹೊಂಡ ಮಾಡ್ಕೋಬೇಕು, ಅಲ್ಲೇ ನೀರು ಹಿಂಗ್ಸಿ ಇರ್ತಕ್ಕಂಥ ಬೋರ್ವೆಲ್ಗಳು ನೀರು ಆಗ್ತಾವ, ನಮಗೆ ಆಗ್ಬೇಡ ಇನ್ನೊಬ್ರಿಗೆ ಆಗ್ತದೆ, ಇನ್ನೊಬ್ರಿಗೆ ಆಗ್ತದೆ ಹಂಗಾಗಿ. ಆಮೇಲೆ ಈ ರೋಗ ಕೀಟಗಳು ಭೂಮಿಯಲ್ಲಿ ಬಿತ್ತ ಟೈಮ್ನಲ್ಲಿ ನೋಡ್ರಿ ಸರ್, ನಾವು ಬೀಜೋಪಚಾರ ಮಾಡೋದಲ್ಲಿ ಯಾವ ಬೀಜನೂ ಹಾಕ್ಬಾರ್ದು. ಮೊದಲು ಫಸ್ಟ್ ಬೀಜೋಪಚಾರ, ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಮಾತ್ರ 45 ದಿವಸವರೆಗೂ ಯಾವ ರೋಗನೂ ಬರೋದು. ನೀವು ಪ್ರತಿ ಬೆಳೆಗಳಿಗೂ ಇದನ್ನ ಮಾಡ್ತೀರಿ? ಎಲ್ಲ ಜೀವಾಮೃತ ಪಂಚಗವ್ಯ ಆಮೇಲೆ ಟ್ರೈಕೋಡರ್ಮ ತಗೊಂಡ ಬೀಜೋಪಚಾರ ಮಾಡೇ ಬಿತ್ತದು. ಆ ಬೀಜೋಪಚಾರ ಮಾಡಿದ್ರೆ ಕನಿಷ್ಠ ಅಂದ್ರೆ 1.5 ತಿಂಗಳು ರೋಗ ಕೀಟ ತಡೆಯುತ್ತದೆ. ಯಾಕಂದ್ರೆ ಶಕ್ತಿ ಇರ್ತೈತಿ ಬೀಜಕ್ಕೆ ಮಾತ್ರ. ಬೀಜೋಪಚಾರ ಮಾಡೋದ್ರಿಂದ ಸದೃಢವಾದ ಬೀಜಗಳನ್ನ ನಾವು ಉಪಯೋಗಿಸಬೇಕು. ಬೇರು ಕೊಳೆಯೋದಿಲ್ಲ, ಬೇರು ಕೊಳೆಯಲ್ಲ, ಬೇರಿನಲ್ಲಿ ಸಮಸ್ಯೆ ಇದಿರ್ತೈತಿ. ಹಂಗಾಗಿ ಬೀಜನ ಮೊದಲ ಮೇನ್. ನಾವು ಬೀಜ ಎಷ್ಟು ಕಾಪಾಡ್ತೀವ ಅಷ್ಟು ಇಳುವರಿ ಬರ್ತದೆ, ಅಷ್ಟೇ ನಮಗೆ ಸದೃಢವಾಗಿ ರೋಗ ಕೀಟ ಬಾಧೆಯನ್ನು ಕಡಿಮೆ ಆಗ್ತದೆ. ಇರೋದಲ್ಲಿ ಬೀಜದಲ್ಲಿ ಬೀಜೋಪಚಾರ ಬಹಳ ಮುಖ್ಯ ಸರ್. ಬೀಜೋಪಚಾರ ಜೊತೆಗೆ ಮುಂಗಾರು ಸಿದ್ಧತೆಯಲ್ಲಿ ಭೂಮಿ ಹದ ಮಾಡ್ಕೋಬೇಕು, ಬಹಳ ಒಳ್ಳೇದು. ಭೂಮಿ ಅವಾಗ ಏನು ಯಾವ ರೀತಿ ಕೊಟ್ಟಿಗೆ ಗೊಬ್ಬರ ಏನೇನು ಕೊಡ್ತೀರಾ ನೀವು? ನಾ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ತೀವಿ ಸರ್, ಕಾಂಪೋಸ್ಟ್ ಇದ್ರೆ ಕಾಂಪೋಸ್ಟ್ ಹಾಕಿ, ನಮಗೆ ಅದಿ ಇಲ್ಲ ಅಂದ್ರೆ ಎರೆಹುಳು ಗೊಬ್ಬರ ಮಾಡ್ಕೋತೀವಿ. ಎರೆಹುಳು ಗೊಬ್ಬರನ ಕನಿಷ್ಠ ಅಂದ್ರೆ 1-5 ಕ್ವಿಂಟಲ್ ಕೊಡ್ರಿ. ಇರ್ತಕ್ಕಂಥ ಎರೆಹುಳು ಗೊಬ್ಬರ ನೀವೇ ತಯಾರು ಮಾಡ್ಕೋತೀವಿ ಸರ್, ಎರೆಹುಳು ಗೊಬ್ಬರನ. ಅದೇನು 1 ವರ್ಷ ಆತಂದ್ರೆ ನಮಗೆ ಬೇಕಾಗಿಲ್ಲ ಸರ್, ಸಿಕ್ಕಾಬಿಟ್ಟೆ ಅಲ್ಲಿ ಭೂಮಿಯಲ್ಲೇ ನಾವು ಈಗ ಅಲ್ಲೇ ಮಲ್ಚಿಂಗ್ ಮಾಡಿಬಿಡ್ತೀವಿ ಈಗಲ್ಲ, ಅಲ್ಲೇ ಮಿಷಿನ್ ಅದಾವ, ಅಲ್ಲೇ ಇದಾಗ್ತದೆ. ಅವಾಗೆಲ್ಲ ನಾವು ಸರ್ಕಾರಿ ಗೊಬ್ಬರ ಆಮೇಲೆ ಕ್ರಿಮಿ ನಾಶಕ ಹೊಡೆದ ಮೇಲೆ ಎರೆಹುಳ ಗೊಬ್ಬರ ಇದು ಯಾವುದೋ ಗೆದ್ದಲು ಹುಳ ಇರ್ತದಲ್ಲ, ಗೆದ್ದಲು ಹುಳ ಇರ್ತದ್ದು, ಗೆದ್ದಲು ಹುಳ ಸತ್ತೋಗವು. ಈ ಗೆದ್ದಲು ಹುಳ ಬದುಕಿಸ್ತಾವ, ಕಸ ತಿಂತೈತೆ, ಅದು ಮಣ್ಣೆಲ್ಲ ಮಿಕ್ಸ್ ಕಸ ತಿಂತ ಸರ್, ಕಟ್ಟಿಗಿರ್ಬೋದು ಏನಾರಿರ್ಬೋದು, ಅದೇ ಇರ್ತಕ್ಕಂಥ ನಮಗೆ ಪರ್ಯಾಯ ಗೊಬ್ಬರ ಕೊಡೋದವು. ಸೊ ಈಗ ನಿಮ್ಮ ಹೊಲದಲ್ಲಿ ತ್ಯಾಜ್ಯವನ್ನ ಸುಡೋದಾಗ್ಲಿ ಮಾಡಲ್ಲ ನೀವು? ಸುಡೋದು ಕಡಿಮೆ ಸರ್, ಸಾವಯವ ಕೃಷಿ ಕೃಷಿಯಲ್ಲಿ ಭೂಮಿಯಲ್ಲಿ ಸುಡೋದು ಸುಡೋದು ಭಾಗ. ಆಮೇಲೆ ಮೊದಲು ಸುಡೋದು ಹೆಂಗ್ ಸುಡ್ತೀವಂದ್ ಸರ, ನಾವೆಲ್ಲೇ ಕುಳ್ಳಿರ್ಬೋದು ಕಟ್ಟಿಗೆ ಇರ್ಬೋದು, ಮೊದಲು ಯಾವುದು ಮಳೆ ಬಿಡ್ತೈತೋ ನಮ್ಮ ಭೂಮಿಯಲ್ಲಿ, ಮಳೆ ಬಿದ್ದಾಗ ಆ ಒಂದ್ ಸ್ವಲ್ಪ ಬೆಂಕಿ ಹಾಕಿ ರಾತ್ರಿ 7 ಗಂಟೆ 7:30 ಸುಮಾರಾಗ ಯಾವಾಗ ಕತ್ಲಾ ತಂದಾಗ ಬೆಂಕಿ ಹಾಕಿದ ಮೇಲೆ ಪತಂಗಗಳನ್ನ ಸುಡಬೇಕು ನೀವು. ಅದು ಇರ್ತಕ್ಕಂಥ ಗಂಡಿ ಹೆಣ್ಣು ಪತಂಗಗಳು ಸುಡ್ರೆ ಮಾತ್ರ ರೋಗ ಕೀಟ ಬಾಲೆ ಅದು ಒಂದು. ಅದಕ್ಕೋಸ್ಕರ ಅಲ್ಲಿ ಹೊರಗಡೆ ಬೆಂಕಿ ಹಾಕ್ತದೆ, ಬೆಂಕಿ ಹಾಕ್ತದೆ ಪತಂಗಗಳು ಕೆಲವು ಬೆಳೆಗಳಿಗೆ ಬರುವಂತೂ ಅಲ್ಲಿ ಬಂದು ಸಂಜ ಆ ಬೆಂಕಿಯಲ್ಲಿ ಬೀಳ್ತಾವ ಅಗ್ನಿ ಇದಕ್ಕೆ ಸರ್, ಅರ್ಶಿನ ಕಲರ್ ಇರ್ತದಲ್ಲ ಕಲರ್ ನೋಡಿ ಬೀಳ್ತಾವ ಸರ್. ಈಗಲೂ ಆ ಪದ್ಧತಿ ಪದ್ಧತಿ ಒಳಗ ಅದು ಸರ್. ಈಗಲೂ ನೀವು ಬೆಂಕಿಯಲ್ಲಿ ಫಸ್ಟ್ ಟೈಮ್ ಮಳೆ ಬಂದ್ ಕೊಡ್ಲಿ ಸರ್, ಮತ್ ಸೆಕೆಂಡ್ ಮಳೆ ಇಲ್ಲ ಇರಲ್ಲ ಇರಲ್ಲ ಸರ್, ಅದು ಯಾವಾಗ ಭೂಮಿಯಲ್ಲಿ ಇರ್ತಾವಲ್ಲ ಹುಳ ಎದ್ದು ಬಿಡ್ತದೆ ಅಂತ. ಸೊ ಅವು ಇಲ್ಲಿ ಬೆಂಕಿಗೆ ಆಕರ್ಷಿತವಾಗಿ ಬಂದು ಆ ಹುಳುಗಳು ಸಾಯಿಸೋದು ನಾವು, ಅದು ಒಂದು ಪದ್ಧತಿ ರೋಗ ಕೀಟ ನೈಸರ್ಗಿಕವಾಗಿ ಕೀಟಗಳನ್ನ ನಿಯಂತ್ರಣ ಮಾಡುವ ವಿಧಾನ ಅದು. ಸೊ ಈಗ ನಿಮ್ಮ ನಂತರದ ತಲೆಮಾರು ನಿಮ್ಮ ಮಕ್ಕಳು ಅವರ ಸಮಕಾಲೀನರು ಈ ಸಾವಯವ ಕೃಷಿಯ ಬಗ್ಗೆ ಯಾವ ರೀತಿ ಒಲವಿದೆ, ನಿಮ್ಮ ಅಕ್ಕಪಕ್ಕದವ್ರ ರೈತರಾಗಿರ್ಬೋದು, ನಿಮ್ಮ ಊರಿನವ್ರ ಹೇಗಿದೆ, ಅವ್ರ ಅಭಿಪ್ರಾಯಗಳು ಹೇಗಿದೆ? ಈಗ ನೋಡಿ ಸರ್, ಖರ್ಚು ಜಾಸ್ತಿ ನೋಡಿ ಹೊಲಗೂ ಬರ್ತಾ ಅದಾರ, ಆದ್ರೂ ಸ್ವಲ್ಪ ಇದು ಶ್ರಮ ಜಾಸ್ತಿ ಆಕತಿ, ಅನುಭವ ಕಡಿಮೆ ಆಕತಿ ಅಂತ ಬರೋದು ಕಡಿಮೆ. ಹೌದು, ತಿಳುವಳಿಕೆ ಇದ್ದರು. ಸಾವಯವ ಕೃಷಿಗೆ ಅನುಭವ ಬಹಳ ಮುಖ್ಯ. ಬಹಳ ಮುಖ್ಯ ಸರ್. ತಾಳ್ಮೆ ಇರಬೇಕು, ಅನುಭವ ಇರಬೇಕು, ಅನುಭವಿ ರೈತರ ಜೊತೆ ಒಡನಾಟ ಇರಬೇಕು. ಪ್ರಾಕ್ಟಿಕಲ್ ಎಲ್ಲಿ ಮಾಡಿಲ್ಲ ಇನ್ನೊಬ್ಬರ ಹತ್ರ ಹೋಗಿ ನೋಡ್ಕೊಂಬರ್ಬೋದು. ಹಂಗ ಮಾಡಿದ್ರೆ ಮಾತ್ರ ಸಾವಯವ ಪದ್ಧತಿಯಲ್ಲಿ ಇದು ಬರೋದು ಇದು ಸರ್. ಯಾವ ರೂಪದಲ್ಲಿ ಮಾಡ್ತಾರೆ, ಈಗ ಒಬ್ಬರು ಗೊಬ್ಬರ ಹಾಕಲ್ಲ, ಏನು ಮಾಡ್ತಾನೋ ರೈತ, ಹಸಿರೆಲ್ಲ ಗೊಬ್ಬರ ಮಾಡ್ತಾನೆ. ಇದೆಲ್ಲ ದ್ವಿದಳ ಧಾನ್ಯಗಳು ಮಳೆ ಬರೋದಕ್ಕೆ ಮುಂಚೆಗೆ ರೆಂಟ್ ಹೊಡೋಕೆ ಬಿತ್ತು ಬಿಡ್ತಾ ಹಾಕ್ಬಿಡ್ತಾನೆ. ದ್ವಿದಳ ಧಾನ್ಯಗಳು ದ್ವಿದಳ ಹಾಕ್ಬಿಡ್ತಾನೆ, ಹುಡ್ತತೆ ಅವನ್ನ ಹಾಕ್ಬಿಡ್ತಾನೆ. ಗೊಬ್ಬರ ಹಾಕಲ್ಲ ಅವನು, ಅದು ಒಂಥರ ಮನೆಗೆ ಧಾನ್ಯಗಳಾಯ್ತು, ಭೂಮಿಗೆ ಹಸಿರೆಲ್ಲ ಗೊಬ್ಬರ ಆಯ್ತು. ಪದ್ಧತಿ ಒಳಗೆ ಇದು ಆದ್ರೆ ಸರ್, ಮೊದಲೆಲ್ಲ ಈ ಪದ್ಧತಿ ಇದು ಸಹಜವಾಗಿ ಬಂದಿದೆ ಸರ್. ನಾವು ಮರ್ತೀವಿ ಸರ್, ಯಾವಾಗ ಹಸಿರು ಕ್ರಾಂತಿ ಆಯ್ತ ಬಿಟ್ಟಿ ಸರ್, ಅವಾಗ ಈಗ ಹೆಚ್ಚು ಒಲವು ಮತ್ತೆ ಈಗ ಬರ್ತಾ ಇದೆ. ನಾವ ಮಾಡಿವಿ, ನಾವ ಕೆಡ್ಸಂದ್ವಿ, ಮತ್ತೆ ನಾವು ಬಂದ್ವಿ ಪುನರ್ಪಿ. ಹೌದು ಸರ್, ಪದ್ಧತಿ ಒಳಗ ನಾವು ಮೊದಲೆಲ್ಲ ಕಷ್ಟಪಟ್ಟಿವಿ ಸರ್. ಮೊದಲು ಆಹಾರ ಧಾನ್ಯ ಸಿಗೋದು ಕಷ್ಟ ಸರ್, ಆಹಾರ ಬಹಳ ಕಷ್ಟ ಸರ್. ನಾವು ದುಡ್ಡು ಇಲ್ಲ, ಆಹಾರನಿಲ್ಲ, ಯಾವ ಸರಿಯಮಂತ ಬೆಳೆದಾನಂದ್ರೆ ಅವ್ರ ಮನೆ ಕಾಯ್ತಿದ್ವಿ, ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ಸರ್. ಕೃಷಿ ಅಂದ್ರೆ ಈಗ ಬರ್ತಾ ಇರ್ತಕ್ಕಂಥ ದಿನಮಾನಗಳಲ್ಲಿ ಕೃಷಿ ಕ್ಷೀಣಿಸ್ತಾ ಇದೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತದೆ. ಅಂದ್ರೆ ಕೃಷಿ ಮಾಡೋದು ಕೈ ಬಿಡ್ತಾ ಇದ್ದಾರೆ, ನಿಜನಾ ಅಥವಾ ಕೃಷಿ ಮಾಡೋದು ಬೆಳೀತಾ ಇದೆಯಾ? ಕೃಷಿ ಮಾಡೋದು ಕ್ಷೀಣ ಇಲ್ಲ ಸರ್, ಕೃಷಿ ಬಗ್ಗೆ ಒಲವು ಇದೆ. ಯಾಕಂದ್ರೆ ಮನುಷ್ಯನಿಗೆ ಆಹಾರ ಬೇಕನ್ನ, ಆಹಾರ ಇಲ್ಲದಲ್ಲಿ ಏನು ಮಾಡ್ತಾರೆ? ಯಾಕಂದ್ರೆ ನಾವು ಯಾರೋ ಬಿಡ್ಬೋದು ಸರ್, ಅವನಿಗೆ ಈಗ 4 ಮಂದಿ ನೌಕರಿ ಮಾಡ್ಯಾರ ಆತ್ ಬಿಡ್ಬೋದು. ಈಗ ಎಷ್ಟೋ ಮಂದಿ ನೌಕರಿ ಮಾಡ್ಯಾರ ಬಂದು ಕೃಷಿಯಲ್ಲಿ ಒತ್ತು ಕೊಡ್ತಾರೆ, ನೌಕರಿ ಬಿಟ್ಟು ಬರ್ತಾ ಇದಾರೆ, ಬರ್ತಾ ನೌಕರಿ ಮಾಡ್ತಾನು ಮಾಡ್ತಾ ಇದ್ದಾರೆ, ಮಾಡ್ತಾನ. ಕೃಷಿ ಬಿಟ್ಟರೆ ಮನುಷ್ಯನಿಗೆ ಇಲ್ಲ, ಆರೋಗ್ಯ ಸಿಗಲ್ಲ ಸರ್. ಅದೊಂದು ನಮಗೆ ಅನಿಸಿಕೆ ಐತಿ ಸರ್. ಈಗ ಎಷ್ಟೋ ಮಂದಿ ಮತ್ತೆ ಇದರಿಂದ ಕೃಷಿಗೆ ಒಲವು ಕೊಡ್ತಾರೆ ಸರ್, ಯಾಕಂದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಸರ್. ಸರ್ಕಾರಿ ಗೊಬ್ಬರ ಇರ್ಬೋದು, ಕ್ರಿಮಿ ಕೀಟಕ ಔಷಧಿನೇ ಇರ್ಬೋದು, ಅದ್ರ ಪದ್ಧತಿ ಒಳಗೆ ಅದಾರ ಸರ್. ಆದ್ರೆ ಇನ್ನು ಒಂದು 20% ಈಗ ಸಾವಯವಕ್ಕೂ ಬರ್ತಾ ಇದಾರೆ. ರೈತರು ಮತ್ತು ರೈತ ಸಂಪರ್ಕ ಕೇಂದ್ರ RSK ಇರ್ತದೆ, ಕೃಷಿ ಇಲಾಖೆ ಅಧಿಕಾರಿಗಳಿರ್ತಾರೆ, ಅವ್ರ ಒಡನಾಟ ಹೇಗಿದೆ? ರೈತರು ಹೋಗಿ ಅವ್ರ ಜೊತೆ ಅವರ ಸಲಹೆ ಮಾರ್ಗದರ್ಶನ ಪಡೆದುಕೊಳ್ಳೋದು ಈ ತರ ಇದೆಯಾ ಜಾಸ್ತಿ? ರೈತ ಸಂಪರ್ಕದಲ್ಲಿ ರೈತರು ಹೋಗಿ ಬಂದರ ಅವ್ರ ಹತ್ರ ಹೋಗಿ ಅವರಲ್ಲಿ ಮಾರ್ಗದರ್ಶನ ತಗೊಂತಾರೆ ಸರ್. ಒಬ್ಬೊಬ್ರು ಮನೆಯಲ್ಲಿ ಸ್ವಲ್ಪ ಆಸಕ್ತಿ ಇಲ್ದಾರ ಕೈ ಬಿಟ್ಕೊಂತಾರೆ, ಆಸಕ್ತಿ ಇಲ್ದಾರ ರೈತರ ಸಂಪರ್ಕ ಕೇಂದ್ರದಲ್ಲೇ ಹೋಗಿ ಬದುಕಿದಾರ, ಅವರ ಅನುಭವ ತಗೊಂತಾರೆ, ಹಂಚ್ಕೊಂತಾರೆ ಸರ್. ಈಗ ಕೃಷಿ ಇಲಾಖೆಯಿಂದ ಒಂದು ಕೃಷಿ ಸಂಜೀವಿನಿ ವಾಹನ ಓಡಾಡ್ತಾ ಇರ್ತದೆ, ನಿಮ್ ಕಡೆ ಎಲ್ಲ ಅದು ಬಳಕೆ ಇದೆಯಾ? ಬರ್ತಾ ಇದೆ ಕೃಷಿ ಸಂಜೀವಿನಿ, ನೀವು ಅದರ ಪ್ರಯೋಜನ ಪಡ್ಕೊಂಡಿದ್ರೆ ಯಾವಾಗಾದ್ರೂ? ನಮಗೆ ನಾವು ಕೃಷಿ ಇದ್ರ ಬಗ್ಗೆ ಸರ್, ನಾವು ಈ ಇಕ್ರಾ ಸಂಸ್ಥೆ ಒಳಗೆ ಬಂದು 2006 ಅನುಭವ ಆಗ್ಬಿಡ ಸರ್. ಅವ್ರು ಬಂದಾರಲ್ಲ, ಒತ್ತು ಕೊಡ್ಲಿ ಅವ್ರು, ನೀವೇ ವಿಜ್ಞಾನಿಗಳೀಗ ಆಗಿ ಇನ್ನೊಬ್ರಿಗೆ ಅವ್ರಿಗೆ ಅನುಭವ ಆಗ್ಲಿ, ಅವ್ರು ಬರ್ಲಿ ನಮಗೆ. ಒಳ್ಳೇದು ಅಳಗುಂಡಿ ಕೊಟ್ರಬಸಪ್ಪವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಅದರಲ್ಲೂ ವಿಶೇಷವಾಗಿ ಆಹಾರ ಭದ್ರತೆಯ ದೃಷ್ಟಿಯಿಂದ ಸಾವಯವ ಕೃಷಿ ಬಹಳ ಮುಖ್ಯ. ಸಾವಯವ ಕೃಷಿ ಮನುಷ್ಯನಿಗೆ ಎಷ್ಟು ಮುಖ್ಯನೋ ಹಾಗೆ ಭೂಮಿಗೆ ಈ ಪ್ರಕೃತಿಗೆ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ನಾವು ಇದುವರೆಗೆ ಕೊಟ್ಟೂರು ತಾಲೂಕು ದೂಪದಳ್ಳಿಯ ಎ ಕೊಟ್ರಬಸಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಗೀತೆಯನ್ನ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗವನ್ನ ಕೇಳ್ತಾ ಇದ್ದೀರಿ. ಕೇಳೋಣ ಕೃಷಿ ಗೀತೆಗಳನ್ನ. ಪ